ತೀಡೋ ಪಂಚಾಯತ್ ಅಂದ್ರೇಂದ್ರಿಯಳು ಯಾವು ತೀಡೋ ಯುಖ ದೇವತಾ ಯಾವ ಯಾವ ಹೇಳೋ ದೌಡೋ ಯುಖ ದೇವತಾ ಯಾವ ಯಾವ ಹೇಳೋ ದೌಡೋ ತಿಳಿಯದಿದ್ರೆ ಸುಮ್ಮನೆ ಕೂಡ ನಿನಗ ತಿಳಿಯದಿ